ಅಂಬಲಿಗಳು ಜೋಳದ ಅಂಬಲಿಗಳು ಸಾವಿಯ ಚಕ್ಕಲಿಗಳು ಜೋಳದ ಅಂಬಲಿಗಳು ಕಡುಬು ನೋಡು ಮೊದಲು ಸೇರಲೆಮ್ಮ ಒಡಲು ಕಡುಬು ನೋಡು ಮೊದಲು ಸೇರಲೆಮ್ಮ ಒಡಲು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ದೇಶೀಯ ಭೋಜನವಿದು ಸವಿಯಾದ ಭಕ್ಷ್ಯಗಳಿವು ಆತ್ಮರಿಗೆ ನಮ್ಮ ಕಿಸಾನ್ ಮನೆಯಲ್ಲಿ ಬೀಜೋಪಚಾರದಿಂದ ಆಗುವ ಉಪಯೋಗಗಳು ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬೀಜ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪಲ್ಲವಿ ಅವರಿಂದ ಮಾಹಿತಿ ಕೇಳಿದ್ರಿ. ಆತ್ಮರೇ, ಇನ್ನು ಮುಂದೆ ಕೇಳಿ, ನಮ್ಮ ಕಿಸಾನ್ ಮನೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಯನ್ನು ಹಾಡುತ್ತಾರೆ ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರು. ಚೌಡ್ಕಿ ಪದವನ್ನು ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ

ಕರೆದೆ ಜಗದಂಬ ಮಾತಾಡ ನೀ ವಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡ ನೀ ವಲ್ಲೆ ನಗವಲ್ಲೆ ಕರಿಯಲ್ಲ ಮಾತಾಡ ನೀ ವಲ್ಲೆ ನಗವಲ್ಲೆ ಜಗದಂಬ ಓ ಪಾವಯಾಕ ಏ ನಮ್ಮ ಮ್ಯಾಲೆ ಇಂಥ ನಗರ ಇಂಥ ನಗರ ಗಿರಿ ದೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ತನ್ನ ಮೇಲೆ ನಗರ ಗಿರಿ ದೋಳು ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ್ನ ಮ್ಯಾಲೆ ಹೊತ್ತಿಗೆ ಕೂಡ ಏ ಬಾಲಗಯ್ಯ ಇಂಥ ನಗರ ಇಂಥ ನಗರ ಗಿರಿ ದೋಳು ನಗತ ನಿತ್ತಮ್ಮ ಬಾದೇವಿ ಬಾ ನನ್ನ ಬೆನ್ನ ಮೇಲೆ ನಗರ ಗಿರಿ ಬಲಗಯ್ಯ ಜಗದಂಬ ಕೂಡ ಬಲಗಯ್ಯ ಕರಿಯಲ್ಲ ಹತ್ತಿಗೆ ನೀ ಕೂಡ ಬಲಗಯ್ಯ ಕರಿಯಲ್ಲ ಹತ್ತಿಗೆ ನೀ ಕೂಡ ಬಲಗಯ್ಯ ಜಗದಂಬ ಚತುರ್ಲ ದೇವಿ ನಮ್ಮ ಮ್ಯಾಲೆ ಇಂಥ ನಗರ ಇಂಥ ನಗರ ಗಿರಿ ದೋಳು ನಗತ ನಿತ್ತಮ್ಮ ಬಾದೇವಿ ಬಾ ನನ್ನ ಬೆನ್ನ ತೈ ನಿನ್ನ ಕೆಂಗಣ್ಣ ರೌಸಾಕ ಅಂಜಿನ ತೈ ನಿನ್ನ ಕೆಂಗಣ್ಣ ರೌಸಾಕ ಮುಂದಾಲು ಪುರಿಗೆ ಹೋಗಲಾರೆ ಇಂಥ ನಗರ ಇಂಥ ನಗರ ಗಿರಿ ದೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ಬೆನ್ನ ಹೊಗಲಾರೆ ಜಗದಂಬ ಹೊಗಲಾರೆ ಜಗದಂಬ ಅಂದ ಕೌಲಾಯೇ ಕೂಡ ನನಗ ಇಂಥ ನಗರ ಇಂಥ ನಗರ ಗಿರಿ ತೋಳು ನಗದ ಕೈ ಜೋಗೈನ ತರ ಹಿಡ ತಂದಿ